ಹಾಗಾಗಿ ಅದರಲ್ಲಿ ಈ ಕೀಟನಾಶಕಗಳ ಅಂಶ ಇತ್ತು ಅಂತಂದ್ರೆ ಅದು ಆರೋಗ್ಯಕ್ಕೆ ಸರಿ ಬರೋದಿಲ್ಲ. ಆದ್ರಿಂದ ಆದಷ್ಟು ರಾಸಾಯನಿಕ ಕೀಟನಾಶಕಗಳಿಂದ ಮುಕ್ತವಾದಂತಹ ಅಥವಾ ರಾಸಾಯನಿಕ ಕೀಟನಾಶಕಗಳನ್ನು ಬಳಸದೆ ಬೆಳೆಸಿದಂತಹ ಹಣ್ಣು ತರಕಾರಿಗಳನ್ನು ಬಳಸೋದು ಈಗ ತುಂಬಾ ಯೋಗ್ಯವಾದದ್ದು. ಇತ್ತೀಚೆಗೆ ಕೀಟನಾಶಕಗಳಿಂದ ಮುಕ್ತವಾದಂತಹ ಆಹಾರ ಪದಾರ್ಥಗಳೇ ಮಾರುಕಟ್ಟೆಯಲ್ಲೂ ಬಹಳ ಬೇಡಿಕೆ ಇದೆ, ಮತ್ತೆ ರೈತರಿಗೆ ಒಳ್ಳೆ ಆದಾಯವೂ ಇದರಿಂದ ದೊರಕ್ತಾ ಇದೆ. ಅಲ್ಲದೆ ಜನರು ಸಹ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆಸಿದ ಪದಾರ್ಥಗಳ ಕಡೆಗೆ ಹೆಚ್ಚು ಹೆಚ್ಚು ಆಸಕ್ತರಾಗ್ತಾ ಇದ್ದಾರೆ. ಮತ್ತು ರೈತರು ಸಹ ರಾಸಾಯನಿಕ ಕ್ರಿಮಿನಾಶಕಗಳಿಗೆ ಪರ್ಯಾಯವಾಗಿ ಸಸ್ಯಜನ್ಯ ಕೀಟನಾಶಕಗಳು, ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಕೀಟನಾಶಕಗಳ ಹತ್ರ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಹಣ್ಣು ಮತ್ತು ತರಕಾರಿಗಳನ್ನ ನಾವು ತಾಜಾವಾಗಿ ಬಳಸೋದ್ರಿಂದ ರಾಸಾಯನಿಕಗಳ ಅಂಶ ಹೆಚ್ಚು ಉಳಿಯುವಂತ ಸಾಧ್ಯತೆ ಇರುತ್ತೆ. ಹೌದು, ಆದ್ರಿಂದ ಪರ್ಯಾಯ ವ್ಯವಸ್ಥೆಯನ್ನ ಮತ್ತೆ ರಾಸಾಯನಿಕೇತರ ಕ್ರಮಗಳ ಕಡೆಗೆ ಗಮನವನ್ನ ಇವತ್ತು ಕೊಡಬೇಕಾಗಿದೆ. ಹೌದು, ಈಗ ರಾಸಾಯನಿಕ ಕೀಟನಾಶಕಗಳ ಬಳಕೆ ಪ್ರಪಂಚದಲ್ಲಿ ಸಾಕಷ್ಟು ಇದೆ ಅಂತ ನಾವು ಕೇಳಿದೀವಿ, ಅಂದ್ರೆ ಸುಮಾರು ಎಷ್ಟಿರಬಹುದು? ಅದೇ ರೀತಿ ಈ ಜೈವಿಕ ಕೀಟನಾಶಕಗಳ ಬಳಕೆ ಎಷ್ಟು ಮಟ್ಟಿಗಿದೆ ಅಂತೀರ? ಈ ರಾಸಾಯನಿಕ ಕ್ರಿಮಿನಾಶಕಗಳ ಬಳಕೆ ಇಂದು ಪ್ರಪಂಚದಲ್ಲಿ ಸರಿಸುಮಾರು $30 ಬಿಲಿಯನ್ ನಷ್ಟು ವಹಿವಾಟಿದೆ. ಅದೇ ಜೈವಿಕ ಕೀಟನಾಶಕಗಳ ಬಳಕೆ ತುಂಬಾ ತುಂಬಾ ಕಡಿಮೆ ಇದೆ. ಅಂದ್ರೆ ಈಗ 2005 2%, ಮುಂದೆ ಶೇಕಡ 4.5% ತಲುಪುವ ಸಾಧ್ಯತೆ ಇದೆ. ಅಂದ್ರೆ ಪ್ರತಿ ವರ್ಷನೂ ಈ ಜೈವಿಕ ನಿಯಂತ್ರಣ ಬಳಸುವ ಕೀಟನಾಶಕಗಳ ಬಳಕೆ ಹೆಚ್ಚುವರಿ ಬೆಳವಣಿಗೆ ಕಾಣಿಸ್ತಾ ಇದೆ. ಅಂದ್ರೆ ಜನರಲ್ಲಿ ಅವೇರ್ನೆಸ್ ಅಂತ ಇದೆ, ಅರಿವು ಹೆಚ್ಚಾದಂಗೆಲ್ಲ ಈ ಜೈವಿಕ ಕೀಟನಾಶಕಗಳ ಬಳಕೆ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇದ್ದಾರೆ. ಹೌದು, ಇನ್ನ ಮುಖ್ಯವಾಗಿ ಈ ಜೈವಿಕ ನಿಯಂತ್ರಣ ಅಂದ್ರೇನು, ಮತ್ತೆ ಜೈವಿಕ ಕೀಟನಾಶಕಗಳು ಅಂದ್ರೆ ಯಾವ್ಯಾವ ಸ್ವಲ್ಪ ಹೇಳ್ತೀರ? ಜೈವಿಕ ವಸ್ತುಗಳನ್ನು ಉಪಯೋಗಿಸಿಕೊಂಡು ಈ ರೋಗಕಾರಕ ಕ್ರಿಮಿ ಕೀಟಗಳನ್ನು ನಿಯಂತ್ರಣ ಮಾಡೋದೇ ಜೈವಿಕ ನಿಯಂತ್ರಣ ಅಂತ ಹೇಳ್ತೀವಿ. ಜೈವಿಕ ಕೀಟನಾಶಕಗಳು ಮೂಲತಃವಾಗಿ ಈ ಉಪಯುಕ್ತವಾದ ಶಿಲೀಂಧ್ರಗಳನ್ನು ಬಳಸಿಕೊಂಡು ಮಾಡ್ತೇವೆ, ಮತ್ತೆ ಅದೇ ತರ ಉಪಯುಕ್ತವಾದ ಬ್ಯಾಕ್ಟೀರಿಯಾ ದಂಡಾಣುಗಳು, ವೈರಸ್ ವಿಷಾಣುಗಳು, ಕೆಲವೊಮ್ಮೆ ಉಪಯುಕ್ತ ಕೀಟಗಳನ್ನು ಮತ್ತು ಸಸ್ಯಜನ್ಯ ಪದಾರ್ಥಗಳನ್ನು ಬಳಸಿ ರೋಗ ನಿಯಂತ್ರಣವನ್ನು ಮಾಡೋದಕ್ಕೆ ಜೈವಿಕ ನಿಯಂತ್ರಣ ಅಂತ ಹೇಳ್ತೇವೆ. ಜೈವಿಕ ನಿಯಂತ್ರಣ ಅಂತೀವಿ, ಮತ್ತೆ ಅದಕ್ಕೆ ಬಳಸುವಂತ ವಸ್ತುಗಳಿಗೆ ಕೀಟಗಳನ್ನ ನಿಯಂತ್ರಣ ಮಾಡೋದಕ್ಕೆ ಬಳಸೋದಾದ್ರೆ ಜೈವಿಕ ಕೀಟನಾಶಕ ಅಂತೀವಿ, ರೋಗಗಳನ್ನ ನಿಯಂತ್ರಣ ಮಾಡೋದಕ್ಕೆ ಬಳಸೋದಾದ್ರೆ ಜೈವಿಕ ರೋಗನಾಶಕ, ಒಟ್ಟಾರೆ ಜೈವಿಕ ಕೀಟನಾಶಕ ಅಂತ ನಾವು ಹೇಳ್ಬೋದು. ಇನ್ನ ಈ ಜೈವಿಕ ವಿಧಾನದಲ್ಲಿ ಮುಖ್ಯವಾಗಿ ಶಿಲೀಂಧ್ರಗಳು ಮತ್ತೆ ದಂಡಾಣುಗಳನ್ನ ಬಳಸ್ಕೋಬಹುದು ಅಂತ ತಾವು ಹೇಳಿದ್ರೆ, ಈ ಶಿಲೀಂಧ್ರಗಳು ಮತ್ತೆ ಈ ದಂಡಾಣುಗಳು ಯಾವ್ಯಾವು ಅಂತ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ? ಮುಖ್ಯವಾಗಿ ನಾವೀಗ ಜೈವಿಕ ಶಿಲೀಂಧ್ರಗಳನ್ನ ತುಂಬಾ ಪಾಪ್ಯುಲರ್ ಆಗಿ ಬಳಕೆ ಮಾಡ್ತಾ ಇರೋದು ಅಂತಂದ್ರೆ ಈ ಟ್ರೈಕೋಡರ್ಮಾ ಸ್ಪೀಶೀಸ್. ಹೌದು, ಇದರಲ್ಲಿ ಬೇರೆ ಬೇರೆ ಸ್ಪೀಶೀಸ್ ಇದೆ, ಟ್ರೈಕೋಡರ್ಮಾ ಹಾರ್ಸಿಯಾನಮ್ ಅಂತ, ಟ್ರೈಕೋಡರ್ಮಾ ವಿರಿಡೆ ಅಂತ, ಟ್ರೈಕೋಡರ್ಮಾ ಹ್ಯಾಮೆಟಮ್, ಮತ್ತೆ ಟ್ರೈಕೋಡರ್ಮಾ ಕುನಿಂಗಿ ಅಂತ. ಇದಲ್ಲದೆ ಗ್ಲಿಯೋಕ್ಲಾಡಿಯಂ ವೈರನ್ಸ್ ಅಂತ ಬಿಟ್ಟು ಅದು ಪ್ರಚಲಿತದಲ್ಲಿದೆ. ಆಂಪಿಲೋಮೈಸಿಸ್ ಕ್ವಿಸ್ಕ್ವಾಲಿಸ್ ಅಂತ ಇನ್ನೊಂದು ಶಿಲೀಂಧ್ರ, ವರ್ಟಿಸಿಲಿಯಂ ಲೆಕ್ಯಾನಿ, ಆಸ್ಪರ್ಜಿಲಸ್ ನೈಗರ್, ಇವೆಲ್ಲವೂ ಶಿಲೀಂಧ್ರಗಳು. ಇದನ್ನ ನಾವು ರೋಗ ನಿಯಂತ್ರಣಕ್ಕೆ ಬಳಸ್ಕೊತಾ ಇದೀವಿ. ಇದಲ್ಲದೆ ಮುಖ್ಯವಾಗಿ ನಾವು ಶಿಲೀಂಧ್ರವನ್ನೇ ಬಳಸಿ ಶಿಲೀಂಧ್ರವನ್ನು ನಿಯಂತ್ರಣ ಮಾಡ್ತೀವಿ, ಮುಳ್ಳನ್ನ ಮುಳ್ಳಿಂದ ತೆಗೆಯೋ ಹಾಗೆ ಈ ರೀತಿ ಮಾಡ್ತಾ ಇದೀವಿ. ಅದಲ್ಲದೆ ಬ್ಯಾಕ್ಟೀರಿಯಾ ದಂಡಾಣುಗಳನ್ನು ನಾವು ರೋಗ ನಿಯಂತ್ರಣಕ್ಕೆ ಬಳಸ್ಕೋತೀವಿ. ಮುಖ್ಯವಾಗಿ ಇದರಲ್ಲಿ ಬ್ಯಾಸಿಲಸ್ ಸಪ್ಟಿಲಸ್ ಮತ್ತು ಸುಡೋಮನಸ್ ಫ್ಲೋರೆಸೆನ್ಸ್ ಅಂತಂದ್ಬಿಟ್ಟು ಈ ಎರಡು ದಂಡಾಣುಗಳು ಹೆಚ್ಚು ಹೆಚ್ಚಾಗಿ ರೋಗ ನಿಯಂತ್ರಣದಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ. ಮತ್ತೆ ಕೀಟ ನಿಯಂತ್ರಣಕ್ಕೂ ಕೆಲವು ಶಿಲೀಂಧ್ರ ದಂಡಾಣುಗಳನ್ನು ನಾವು ಬಳಸ್ಕೋತೀವಿ, ವೈರಸ್ಗಳನ್ನು ಬಳಸ್ಕೋತಾ ಇದೀವಿ. ಇದರಲ್ಲಿ ಬೈವೇರಿಯಾ ಬ್ಯಾಸಿಯನ, ಮೆಟರೈಸಿಯಂ, ವರ್ಟಿಸಿಲಿಯಂ ಕ್ಲಾಮಿಡೋಸ್ಪೋರಮ್, ಆರ್ಥ್ರೋಬಾಟ್ರಿ ಸ್ಪೀಶೀಸ್, ಪೆಸಿಲಿಯೋಮೈಸಿಸ್, ಇವೆಲ್ಲ ಶಿಲೀಂಧ್ರದಿಂದ ಮಾಡುವಂತಹ ಜೈವಿಕ ಕೀಟನಾಶಕಗಳು. ಮತ್ತೆ ಬ್ಯಾಸಿಲಸ್ ತುರಂಜೆನ್ಸಿಸ್ ಅನ್ನೋದು ಬ್ಯಾಕ್ಟೀರಿಯಾ ದಂಡಾವಣದಿಂದ ಮಾಡುವಂತಹ ಕೀಟನಾಶಕಗಳು. ಇದಲ್ಲದೆ ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಅಂತ ಹೇಳ್ತೀವಿ, ಇದು ವೈರಸ್ ನಂಜಾಣದಿಂದ ಮಾಡುವಂತಹ ಕೀಟನಾಶಕಗಳು. ಇದನ್ನ ಸಾಮಾನ್ಯವಾಗಿ NPV ಅಂತ ಕರೀತಾರೆ. ಹೌದು, ರೈತರು ಕೂಡ ಇದು NPV ಅಂತಾನೆ ಹೆಚ್ಚಾಗಿ ಈಗ ಹುಳಗಳನ್ನ ಸಾಯಿಸೋದಕ್ಕೆ ಉಪಯೋಗಿಸ್ಕೋತಾರೆ. ಮುಖ್ಯವಾಗಿ ಈ ಕಾಯಿ ಕುರಿಯುವಂತ ಹುಳುಗಳು. ಹೌದು, ಹೆಚ್ಚಾಗಿ ಹೌದು, ಟೊಮ್ಯಾಟೋದಲ್ಲಿ ಕಾಯಿ ಕೊರಕ, ಯಾವುದೇ ತರಕಾರಿ ಬೆಳೆಯಲ್ಲಿ ಬೆಂಡೆ ಎಲ್ಲ ಆಗಬಹುದು, ಬೆಂಡೆನಲ್ಲಿ ಕಾಯಿ ಕೊರಕ, ಇದಕ್ಕೆಲ್ಲ ಉಪಯೋಗಿಸ್ಕೋತೀವಿ ಇದನ್ನ. ಮತ್ತೆ ಇವತ್ತು ಈ ಮಾರುಕಟ್ಟೆಯಲ್ಲೂ ಕೂಡ ಸಾಕಷ್ಟು ಈ ಜೈವಿಕ ಕೀಟನಾಶಕಗಳು ಸಿಗ್ತಾ ಇದಾವೆ ಅಂತ ತಾವು ಹೇಳಿದ್ರಿ, ಮುಖ್ಯವಾಗಿ ಯಾವ್ಯಾವ ರೀತಿ ದೊರಕ್ತಾ ಇದಾವೆ ಅಂತಾರೆ? ಜಾಸ್ತಿ ಪ್ರಮಾಣದಲ್ಲಿ ಖಾಸಗಿ ಕಂಪನಿಗಳು ಟಾಲ್ಕ್ ಪುಡಿಯಲ್ಲಿ ಜೀವಾಣುಗಳನ್ನು ತುಂಬಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ, ಮತ್ತೆ ಆಯಾ ಕಂಪನಿ ಅವರದೇ ಹೆಸರಿನಲ್ಲಿ ಮಾರುಕಟ್ಟೆ ಮಾಡ್ಕೋತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸ್ವಲ್ಪ ಮಟ್ಟಿಗೆ ಜೈವಿಕ ನಿಯಂತ್ರಣ ವಸ್ತುಗಳನ್ನು ರೈತರಿಗೆ ನೀಡ್ತಾ ಇದೀವಿ. ಅದಲ್ಲದೆ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ಇಲಾಖೆಯವರು ಸಹ ಸಬ್ಸಿಡೈಸ್ ದರದಲ್ಲಿ ರೈತರಿಗೆ ಜೈವಿಕ ನಿಯಂತ್ರಣ ವಸ್ತುಗಳನ್ನು ನೀಡ್ತಾ ಇದ್ದಾರೆ. ಮತ್ತೆ ಈ ಜೈವಿಕ ನಿಯಂತ್ರಣ ವಸ್ತುಗಳನ್ನು ಬಳಸುವಾಗ ಆದಷ್ಟು ಹೊಸದಾಗಿರುವ ಸರಕನ್ನು ಕೊಂಡ್ಕೋಬೇಕಾಗತ್ತೆ. ಹೌದು, ತಾಜಾ ಇರುವಾಗಲೇ ಬಳಸ್ಕೋಬೇಕು. ಹೌದು, ಮತ್ತೆ ಇದು ಒಂದು 6 ತಿಂಗಳ ಮೇಲೆ ಹೆಚ್ಚಾಗಿ ಶೇಖರಿಸಿ ಇಟ್ಕೊಂಡ್ರೆ ಅವುಗಳು ಅನುಪಯುಕ್ತವಾಗ್ತದೆ, ಶಕ್ತಿ ಕಳ್ಕೊಳ್ತವೆ, ಶಕ್ತಿ ಕಳ್ಕೊಳ್ಳುತ್ತೆ. ಅಂದ್ರೆ 6 ತಿಂಗಳ ಒಳಗಡೆ ನಾವು ಬಳಸ್ಕೋಬೇಕು. ಹೌದು, ಅಂದ್ರೆ ಅದ್ರ ಮೇಲೆ ಯಾವತ್ತು ತಯಾರು ಮಾಡಿದ್ದು ಅಂತ ದಿನಾಂಕ ಹಾಕಿರ್ತಾರೆ, ಅದು ಹಾಕಿರೋದನ್ನ ನೋಡಿ ತಗೋಬೇಕಾಗುತ್ತೆ, ಖಚಿತ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ಏನೋ ಒಂದು ಸಾವಯವ ವಸ್ತುವನ್ನ ಹಾಕಿದಾಗುತ್ತೆ. ಸಾಮಾನ್ಯವಾಗಿ 1-3 ತಿಂಗಳು 4 ತಿಂಗಳು ಒಳಗೆ ಅದನ್ನ ಬಳಸೋದು ಅವಶ್ಯಕ. ತಾವು ಇದುವರೆಗೆ ಕೆಲವೊಂದು ಶಿಲೀಂಧ್ರಗಳು, ದಂಡಾಣುಗಳು ಇವುಗಳನ್ನೆಲ್ಲ ಬಳಸ್ಕೋಬಹುದು ಅಂತ ಹೇಳಿ, ಮೊದಲೇ ವೈರಸ್ ಕೂಡ ಬಳಸ್ಕೋಬಹುದು ಅಂತ ತಾವು ಹೇಳಿದ್ರೆ, ಅಂದ್ರೆ ಈ ಜೈವಿಕ ನಿಯಂತ್ರಣ ವಸ್ತುಗಳನ್ನ ನಾವು ಯಾವ ಕ್ರಮದಲ್ಲಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ, ಯಾಕೆಂದ್ರೆ ಇದು ಬಹಳ ಮುಖ್ಯವಾಗುತ್ತೆ. ಹೌದು, ಜೈವಿಕ ನಿಯಂತ್ರಣ ವಸ್ತುಗಳನ್ನು ಬೇರೆ ಬೇರೆ ಇದರಲ್ಲಿ ಉಪಯೋಗಿಸ್ಕೋಬಹುದು. ಮುಖ್ಯವಾಗಿ ಬೀಜೋಪಚಾರಕ್ಕೆ ಉಪಯೋಗಿಸ್ಕೋಬಹುದು. ಈಗ ಶಿಲೀಂಧ್ರದಿಂದ ಮಾಡಿದಂತಹ ಜೈವಿಕ ನಿಯಂತ್ರಣ ವಸ್ತುಗಳು ಅಂತಂದ್ರೆ 5 ಗ್ರಾಂ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಾಟಿ ಮಾಡ್ಕೋಬಹುದು. ಅದೇ ದಂಡಾಣುವಿನಿಂದ ಮಾಡಿದಂತಹ ಜೈವಿಕ ನಿಯಂತ್ರಣ ವಸ್ತುಗಳನ್ನು 10 ಗ್ರಾಂ 1 ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರಕ್ಕೆ ಉಪಯೋಗಿಸ್ಕೋಬಹುದು. ಅದಲ್ಲದೆ ಈಗ ಸಸಿಗಳನ್ನು ತಯಾರು ಮಾಡುವಾಗ ಕಮರ್ಷಿಯಲ್ ಆಗಿ ಎಲ್ಲರೂ ಪ್ರೋಟ್ರೇಸ್ ನಲ್ಲಿ ಬೆಳೆಸಿ ತರಕಾರಿ ಸಸಿಗಳನ್ನು ಮಾರ್ತಾ ಇದ್ದಾರೆ, ರೈತರು ಕೊಡ್ತಾ ಇದಾರೆ. ಈ ಪ್ರೋಟ್ರೇಸ್ ನಲ್ಲಿ ತುಂಬೋದಕ್ಕೆ ಅಂತಂದ್ಬಿಟ್ಟು ನಾವು ಕೋಕೋಪಿತ್ ಯೂಸ್ ಮಾಡ್ತೀವಿ. ಈ ಕೋಕೋಪಿತ್ ಗೆ ಜೈವಿಕ ನಿಯಂತ್ರಣ ವಸ್ತ್ರವನ್ನು ಮಿಶ್ರ ಮಾಡಿ ಬಳಸೋದ್ರಿಂದ ಬಹಳ ಸೂಕ್ತವಾದ ಸಲಹೆ ಅಂತ ನಾನು ಹೇಳ್ತೀನಿ ಇದು. ಯಾಕೆಂದ್ರೆ ಇದರಲ್ಲಿ ಬೀಜ ಮೊಳಕೆ ಆಗುವಾಗಲೇ ಆ ಬೇರಿನ ಅಂಶ ಎಲ್ಲ ಜೈವಿಕ ಶಿಲೀಂಧ್ರದಿಂದ ಆವೃತಗೊಂಡು ತೆಗೆದುಕೊಳ್ಳುತ್ತದೆ, ಮತ್ತು ಆ ರೂಟ್ ಝೋನ್ ಅಂತ ಹೇಳ್ತೀವಲ್ಲ, ಆವರಿಸಿಕೊಳ್ಳುತ್ತೆ, ಬೇರಿನ ಝೋನ್ ಎಲ್ಲಾನು ಈ ಶಿಲೀಂಧ್ರದಿಂದ ಆವರಿಸಿಕೊಂಡು ಹೆಚ್ಚು ಪ್ರೊಟೆಕ್ಷನ್ ಕೊಡುತ್ತದೆ. ಅದಲ್ಲದೆ ಹಣ್ಣಿನ ಸಸಿಗಳನ್ನ ತಯಾರಿಸಬೇಕಾದ್ರೆ ಪಾಲಿಥೀನ್ ಚೀಲದಲ್ಲಿ ಹಣ್ಣಿನ ಸಸಿಗಳನ್ನ ರೆಡಿ ಮಾಡ್ತೇವೆ. ಪಾಲಿಥೀನ್ ಚೀಲಕ್ಕೆ ತುಂಬುವ ಮರಳು ಮತ್ತು ಕೊಟ್ಟಿಗೆ ಗೊಬ್ಬರ ಮತ್ತು ಕೋಕೋಪಿತ್ ಈ ಮಿಶ್ರಣಕ್ಕೂ ನಾವು ಜೈವಿಕ ನಿಯಂತ್ರಣವನ್ನು ಮಿಶ್ರ ಮಾಡಿ ಉಪಯೋಗಿಸೋದು ಅತಿ ಸೂಕ್ತವಾಗಿರುವಂತಹ. ಕೋಕೋಪಿತ್ ಅಂದ್ರೆ ತೆಂಗಿನ ನಾರಿನ ಪುಡಿ, ತೆಂಗಿನ ನಾರಿನ ಪುಡಿ. ಮತ್ತೆ ಈ ಭೂಮಿ ಉಳುಮೆ ಮಾಡ್ತೀವಲ್ಲ ಆ ಟೈಮಲ್ಲೂ ಒಂದು 100 ಕೆಜಿ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಹಿಂಡಿ ಆಗಿರ್ಬೋದು ಅಥವಾ ಸಾವಯವ ಪದಾರ್ಥಗಳು ಯಾವುದನ್ನೇ ನಾವು ಭೂಮಿಗೆ ಸೇರಿಸ್ತೀವಿ ಅದಕ್ಕೆ ಒಂದು 100 ಕೆಜಿ ಗೊಬ್ಬರಕ್ಕೆ 1 ಕೆಜಿ ಜೈವಿಕ ನಿಯಂತ್ರಣ ವಸ್ತುವನ್ನು ಮಿಶ್ರ ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ಈ ಮಣ್ಣಿನ ಆರೋಗ್ಯ ಕಾಪಾಡಬಹುದು. ಸಸಿಗಳನ್ನು ನಾಟಿ ಮಾಡುವಾಗ ಬೇರುಗಳನ್ನು ಜೈವಿಕ ನಿಯಂತ್ರಣ ವಸ್ತುವಿನಿಂದ ತೋಯಿಸಿ ಅಥವಾ ಪುಡಿಯಲ್ಲಿ ಅದ್ದಿ ನಾಟಿ ಮಾಡೋದ್ರಿಂದಲೂ ತುಂಬಾ ಎಫೆಕ್ಟಿವ್ ಆಗಿರುತ್ತದೆ. ಅಂದ್ರೆ ಜೈವಿಕ ನಿಯಂತ್ರಕ ವಸ್ತುವನ್ನು ನೀರಿನಲ್ಲಿ ಬೆರೆಸಿಕೊಂಡು ದ್ರಾವಣ ತಯಾರಿಸಿಕೊಂಡು ಸಸಿಗಳನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ಅದರಲ್ಲಿ ಅದ್ದಿ ಮಾಡಬಹುದು ಅಥವಾ ಪುಡಿನಲ್ಲೂ ಅದ್ದಿ ಮಾಡಬಹುದು. ಎಷ್ಟು ನಿಮಿಷ ಅದ್ದಬೇಕಾಗುತ್ತೆ? ಪುಡಿ ಆದ್ರೆ ಸುಮ್ಮನೆ ಹಾಗೆ ಅದ್ದಿ ಹಾಕ್ಬಹುದು, ದ್ರಾವಣ ಅಂತಂದ್ರೆ 10 ನಿಮಿಷ ಇಟ್ಟು ಹಾಕ್ಬೋದು. ಇಲ್ಲ, ಆ ದ್ರಾವಣನ ಈ ಪ್ರೋಟ್ರೇಸ್ಗೆ ಚೆನ್ನಾಗಿ ಸಿಂಪರಣೆ ಮಾಡಿ ತೋಯಿಸ್ಬಿಟ್ಟು ಹಾಕ್ಬೋದು. ಮತ್ತೆ ಈಗ ಬೀಜೋಪಚಾರನು ಮಾಡಬೇಕು ಅಂತ ತಾವು ಹೇಳಿದ್ರಿ, 5 ಗ್ರಾಂನಷ್ಟು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಅಂತ, ಮುಖ್ಯವಾಗಿ ಈ ಶಿಲೀಂಧ್ರದ ಜೈವಿಕ ನಿಯಂತ್ರಣ ವಸ್ತುಗಳು. ಅಂದ್ರೆ ಯಾವ ರೀತಿ ಅದನ್ನ ಅಂಟಿಸಬೇಕಲ್ಲ, ಅದು ಬೀಜಕ್ಕೆ ಹೇಗೆ ಮಾಡಬೇಕಾಗುತ್ತೆ? ಟಾಲ್ಕ್ ಪುಡಿನಲ್ಲಿ ಇರೋದಕ್ಕೆ ಸ್ವಲ್ಪ ಒಂಚೂರು ನೀರ್ ಹಾಕೊಂಡು ಬೀಜನ ಅದ್ರಲ್ಲಿ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಕೈಯಲ್ಲೂ ಬೆರೆಸಬಹುದು. ಕೈಯಲ್ಲೂ ಬೆರೆಸ್ಕೋಬಹುದು, ಏನು ತೊಂದರೆ ಇಲ್ಲ, ರಾಸಾಯನಿಕ ಅಲ್ಲದೆ ಇರೋದ್ರಿಂದ ಅಂಟ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಹೌದು, ಮತ್ತೆ ಈ ಜೈವಿಕ ನಿಯಂತ್ರಣ ವಸ್ತುಗಳನ್ನು ನಾಟಿ ಮಾಡಿದ್ಮೇಲೆ ಶಾಖಗಳಲ್ಲಿ ಮತ್ತೆ ಎಲೆಗಳಲ್ಲಿ ಈ ಚುಕ್ಕೆ ರೋಗ, ಬೂದಿ ರೋಗ, ಅಂಗಮಾರಿ ರೋಗ ಇವುಗಳೆಲ್ಲ ಕಂಡು ಬಂದ್ರೆ ಬೇರೆ ಬೇರೆ ಹಂತಗಳಲ್ಲಿ ಈ ಜೈವಿಕ ನಿಯಂತ್ರಣ ವಸ್ತುಗಳನ್ನು ನಾವು ಸಿಂಪಡಿಸಬಹುದು. ಆದ್ರೆ ಸುಮಾರಾಗಿ ಒಂದು 10 ಗ್ರಾಮ್ ಅಥವಾ 20 ಗ್ರಾಮ್ ವರೆಗೂ 1 ಲೀಟರ್ಗೆ ಸೇರಿಸಿಕೊಂಡು ಇದನ್ನ ಸಿಂಪಡಿಸಬಹುದು. ಮತ್ತೆ ಇದನ್ನ ಸಾಮಾನ್ಯವಾಗಿ ತೊಂಡೆಬೇಳೆ ಅಂತೆ, ಟೊಮ್ಯಾಟೊ, ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಕೋಸು, ಕ್ಯಾರೆಟ್ ಮುಂತಾದ ತರಕಾರಿ ಬೆಳೆಗಳೆಲ್ಲ ಇದನ್ನ ಬಳಸ್ಕೋಬಹುದು. ನಿಂಬೆ, ಸಪೋಟ ಇದರಲ್ಲೂ ನಾವು ಎಲೆಗಳಿಗೆ ಸಿಂಪಡಣೆಗೆ ಉಪಯೋಗಿಸ್ಕೋಬಹುದು. ಹಣ್ಣಿನ ಗಿಡಗಳಲ್ಲಿ ಮುಖ್ಯವಾಗಿ ಬಾಳೆ, ಸೀಬೆ, ಚಕ್ಕೋತ, ಕಿತ್ತಳೆ, ಸಪೋಟ ಇವುಗಳೆಲ್ಲ ಈ ಕೊಟ್ಟಿಗೆ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಣ ಮಿಶ್ರಣವನ್ನು ಈಗಾಗಲೇ ಹೇಳದಂಗೆ 100 ಕೆಜಿಗೆ 1 ಕೆಜಿ ಜೈವಿಕ ನಿಯಂತ್ರಣ ವಸ್ತುವನ್ನು ಹಾಕಿ ಮಿಶ್ರ ಮಾಡಿ ಇಟ್ಕೊಂಡಿರ್ತೀವಿ. ಈ ತರ ಮಿಶ್ರಣವನ್ನು ಒಂದೊಂದು ಗುಳಿಗೆ 5 ಕೆಜಿ ಅಷ್ಟು ಹಾಕ್ಬೇಕಾಗುತ್ತೆ ಬುಡಕ್ಕೆ. ಈ ತರ ವರ್ಷಕ್ಕೆ 1-2 ಸಲ ನಾವು ಯೂಸ್ ಮಾಡೋದ್ರಿಂದ ಹೆಚ್ಚಾಗಿ ಯಾವುದೇ ರೋಗ ಬರೋಲ್ಲ, ಮತ್ತೆ ಮಣ್ಣಿನ ಆರೋಗ್ಯ ಹೆಚ್ಚಾಗಿ ಕಾಪಾಡ್ಕೋಬಹುದು. ಮತ್ತೆ ಮುಖ್ಯವಾಗಿ ಟ್ರೈಕೋಡರ್ಮಾದಂತ ವಸ್ತುಗಳನ್ನ ಕೆಲವೊಂದು ತೋಟದ ಬೆಳೆಗಳಿಗೂ ಬಳಸ್ಕೋಬಹುದು. ಕರಿಮೆಣಸಿನಲ್ಲಿ ತುಂಬಾ ಎಫೆಕ್ಟಿವ್, ಚೆನ್ನಾಗಿ ಕೆಲಸ ಮಾಡುತ್ತೆ. ಹೌದು, ಈ ಸಿಂಪರಣೆ ಮಾಡೋದಾದ್ರೆ ಪ್ರತಿ ಲೀಟರ್ ನೀರಿಗೆ 20 ಗ್ರಾಂನಷ್ಟು ಜೈವಿಕ ವಸ್ತುವನ್ನು ಬೆರೆಸಿಕೊಂಡು ಹಾಕಬಹುದು. ನಾವು ಅದನ್ನ ಚೆನ್ನಾಗಿ ಮಿಶ್ರ ಮಾಡಿ ಸಿಂಪರಣೆ ಮಾಡಿಸಬಹುದು. ಈ ರೀತಿಯಾಗಿ ಸಿಂಪರಣೆ ಮೂಲಕ ಕೂಡ ಕೊಡಬಹುದು. ಮತ್ತೆ ಹೆಚ್ಚು ಅಂತರವನ್ನ ಕೊಡುವಂತ ಬೆಳೆಗಳು, ವಿಶೇಷವಾಗಿ ಹಣ್ಣಿನ ಬೆಳೆಗಳಿಗೆ ಬುಡಕ್ಕೆನೆ ಸಾವಯವ ವಸ್ತು ಜೊತೆಯಲ್ಲಿ ಬೆರೆಸಿಕೊಂಡು ಹಾಕಬಹುದು. ಇನ್ನ ಈ ಸಸ್ಯಜನ್ಯ ಪದಾರ್ಥಗಳನ್ನ ಈ ಜೈವಿಕ ನಿಯಂತ್ರಣದಲ್ಲಿ ಯಾವ ರೀತಿ ಬಳಸ್ಕೋಬಹುದು ಅಂತೀರಾ?

ಖರ್ಚು ಕಡಿಮೆ ಆಗುತ್ತೆ. ಹೌದೌದು. ಮತ್ತೆ ಇದರಿಂದ ಮುಕ್ತವಾದಂತಹ ಕೀಟನಾಶಕಗಳ ವಿಷ ಮುಕ್ತವಾದಂತಹ ಆಹಾರ ನಾವು ಎಲ್ಲರಿಗೂ ಕೊಡಬಹುದು. ಕೊಡಬಹುದು. ಮತ್ತೆ ಪರಿಸರಕ್ಕೂ ಏನು ತೊಂದರೆ ಆಗಲ್ಲ. ಪರಿಸರಕ್ಕೂ ಏನು ತೊಂದರೆ ಆಗಲ್ಲ. ಮತ್ತೆ ಹಸು ಮೀನು ಇವೆಲ್ಲನೂ ಪೆಸ್ಟಿಸೈಡ್ ಇಂದ ಫ್ರೀ ಆಗಿರುತ್ತೆ. ಬಹಳ ತೊಂದರೆ ಅನುಭವಿಸ್ತಾರೆ, ಅದು ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗುತ್ತೆ. ನಮ್ಮ ರೈತ ಬಾಂಧವರಿಗೆ ಈ ರಾಸಾಯನಿಕ ರಹಿತ ವಿಧಾನಗಳಿಂದ ಯಾವ ರೀತಿ ಈ ಸಸ್ಯ ರೋಗಗಳನ್ನು ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದ್ದು. ಒಳ್ಳೆಯ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಗಿರಿಜಾ ಗಣೇಶನ್ ಅವರೇ, ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಈಗ ಕೇಳುವ ಕೃಷಿ ಮಾಹಿತಿ. ನಮ್ಮ ರಾಜ್ಯದ ಮೈದಾನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಬೇವಿನ ಪ್ರತಿಮರ ವರ್ಷಕ್ಕೆ ಸುಮಾರು 50 ಕಿಲೋಗ್ರಾಂನಷ್ಟು ಬೀಜವನ್ನು ಕೊಡುತ್ತೆ. ಬೇವಿನ ಬೀಜದಲ್ಲಿ 30-40% ಎಣ್ಣೆ, 2-3% ಟ್ರೈಟರ್ಪಿನಾಯ್ಡ್ ಮತ್ತು 0.2-0.6% ಅಜಾಡಿರಾಕ್ಟಿನ್ನು ಮತ್ತು ಬೇವಿನ ವಿಶಿಷ್ಟ ವಾಸನೆಗೆ ಕಾರಣವಾದಂಥ 20 ಗಂಧಕಯುಕ್ತ ಸಂಯುಕ್ತಗಳು, ಹಾಗೆಯೇ 13 ಬಗೆಯ ಇತರೆ ವಿಷಕಾರಿ ರಾಸಾಯನಿಕಗಳು ಇದ್ದು ಅವು ಸುಮಾರು 200 ಕೀಟಪೀಡೆಗಳನ್ನು ಬೆಳೆಗಳಿಂದ ದೂರ ಇಡುವಂಥ ಸಾಮರ್ಥ್ಯವನ್ನು ಹೊಂದಿರೋದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಬೇವಿನ ಪದಾರ್ಥಗಳಿಗೆ ಅನೇಕ ಕೀಟಗಳ ನಿಯಂತ್ರಣ ಶಕ್ತಿ ಇದ್ದರೂ ಕೂಡ ನಮ್ಮ ರೈತ ಬಾಂಧವರು ಈ ಬೇವಿನ ಮರದ ಸಂಪೂರ್ಣ ಪ್ರಯೋಜನವನ್ನು ಪಡಿತಾ ಇಲ್ಲ. ಬೇವಿನ ಎಲೆಗಳಿಂದ ಕಷಾಯ, ಹಾಗೆಯೇ ಬೇವಿನ ಮರದ ಬೀಜಗಳಿಂದ ಕಷಾಯವನ್ನು ತಯಾರಿಸ್ಕೋಬಹುದು. ಜೊತೆಗೆ ಬೇವಿನ ಎಣ್ಣೆ, ಬೇವಿನ ಹಿಂಡಿಯನ್ನು ಕೂಡ ನಾವು ಪೀಡೆಗಳ ನಿರ್ವಹಣೆಯಲ್ಲಿ ಬಳಸ್ಕೋಬಹುದು. ಮುಖ್ಯವಾಗಿ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಥವಾ ಹೊಲಗಳಲ್ಲಿ ಇರುವಂಥ ಬೇವಿನ ಮರಗಳಿಂದ ಬೀಜಗಳನ್ನು ಸಂಗ್ರಹಿಸಬೇಕು. ಹಸಿರು ಪೂರಿತ ಹಳದಿಯೂ ಅಲ್ಲದ ಕಂದು ಹಳದಿ ಬಣ್ಣಕ್ಕೂ ತಿರುಗಿರದಂಥ ಹದವಾಗಿ ಮಾಗದಂಥ ಹಣ್ಣುಗಳನ್ನು ನಾವು ಸಂಗ್ರಹಿಸ್ಕೋಬೇಕು. ಮುಖ್ಯವಾಗಿ ಟಾರ್ಪಲಿನ್ನು ಅಥವಾ ಪ್ಲಾಸ್ಟಿಕ್ ಗುಡಾರವನ್ನು ಮರದ ಕೆಳಗಡೆ ಹಾಸಬೇಕು. ಆನಂತರ ಉದ್ದವಾದ ಕೋಲಿನಿಂದ ಟೊಂಗೆಗಳನ್ನು ಬಡಿದು ಅವುಗಳನ್ನು ಉದುರಿಸಿ ಈ ಬೇವಿನ ಹಣ್ಣುಗಳನ್ನು ಸಂಗ್ರಹಿಸಬೇಕಾಗತ್ತೆ. ಈ ರೀತಿ ಸಂಗ್ರಹಿಸಿದಂಥ ಹಣ್ಣುಗಳನ್ನು ತೋರ್ಬೆರಳು ಮತ್ತು ಹೆಬ್ಬೆರಳು ನಡುವೆ ಒತ್ತಿ ಸಿಪ್ಪೆಯಿಂದ ಬೀಜಗಳನ್ನು ಬೇರ್ಪಡಿಸಬೇಕು. ಆನಂತರ ಅವುಗಳನ್ನು ಒಣಗಿಸಿ ಇಟ್ಕೋಬೇಕಾಗತ್ತೆ. ವಿಶೇಷವಾಗಿ ಎಳೆ ಬಿಸಿಲಲ್ಲಿ ಇವುಗಳನ್ನು ಒಣಗಿಸ್ಕೋಬೇಕಾಗತ್ತೆ. ಇನ್ನು ಈ ಕೀಟಪೀಡೆಗಳ ನಿರ್ವಹಣೆಗೆ ಬೇವಿನ ಬೀಜದ ಕಷಾಯವನ್ನು ಸರಿಯಾಗಿ ತಯಾರಿಸ್ಕೋಬೇಕಾಗತ್ತೆ. ಪೀಡೆಗಳ ನಿರ್ವಹಣೆಗಾಗಿ 5% ಕಷಾಯವನ್ನು ತಯಾರಿಸಿ ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಬೇಕು. 5 ಕಿಲೋಗ್ರಾಂನಷ್ಟು ಒಣಗಿಸಿದ ಈ ಬೇವಿನ ಬೀಜವನ್ನು ಎಣ್ಣೆ ಹೊರಗಡೆ ಬರದಂತೆ ಹಗುರವಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ತೆಳುವಾದ ಬಿಳಿ ಬಟ್ಟೆನಲ್ಲಿ ಈ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಸುಮಾರು 10 ಲೀಟರ್ ನೀರಿನಲ್ಲಿ 8-10 ಗಂಟೆ ಕಾಲ, ಅಂದರೆ ಒಂದು ರಾತ್ರಿ ಇಡೀ ಕಾಲ ನೆನೆಯಿಟ್ಟು ಆನಂತರ ಟೀ ಪುಡಿಯನ್ನು ಹಿಂಡೋ ರೀತಿಯಲ್ಲಿ ಹಿಂಡಿ ಸೋಸಬೇಕು. ಹೀಗೆ ತಯಾರಾದಂಥ ಪ್ರತಿ ಲೀಟರ್ ಕಷಾಯವನ್ನು 10 ಲೀಟರ್ ನೀರು ಹಾಗೂ 10 ಗ್ರಾಂನಷ್ಟು ಸೋಪಿನ ಪುಡಿ ಜೊತೆ ಮಿಶ್ರಣ ಮಾಡಿ ಶಿಫಾರಸ್ಸಿನ ಪ್ರಕಾರ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಹೊಲಗದ್ದೆಗಳಿಗೆ ಬೀಳುವಂಥ ಕೀಟಪೀಡೆಗಳ ನಿರ್ವಹಣೆಗಾಗಿ ಈ ಬೇವಿನ ಎಲೆಯ ಕಷಾಯವನ್ನು ತಯಾರಿಸೋದಕ್ಕೆ ಬಹಳಷ್ಟು ಎಲೆಗಳು ಬೇಕಾಗ್ತವೆ. ಆದ್ದರಿಂದ ಇದನ್ನು ಈ ಸಸಿ ಮಡಿ ಮತ್ತು ಕೈತೋಟಗಳಲ್ಲಿ ಬೀಳುವಂಥ ಪೀಡೆಗಳ ನಿರ್ವಹಣೆಗೆ ಬಳಸ್ಕೋಬಹುದು. ಬೇವಿನ ಎಲೆಯ ಕಷಾಯವನ್ನು ತಯಾರು ಮಾಡೋದಕ್ಕೆ 1 ಕಿಲೋಗ್ರಾಂನಷ್ಟು ಹಸಿರು ಬೇವಿನ ಎಲೆಯನ್ನು 1 ರಾತ್ರಿ ಇಡೀ ನೀರಿನಲ್ಲಿ ನೆನೆಯಿಟ್ಟು ಆನಂತರ ನೀರನ್ನು ಬಸಿದು ಎಲೆಗಳನ್ನು ಅರೆದು ಕಷಾಯವನ್ನು ತೆಗಿಬೇಕಾಗತ್ತೆ. ಹೀಗೆ ಬಂದಂಥ ಕಷಾಯವನ್ನು 5 ಲೀಟರ್ ನೀರಿಗೆ ಸೇರಿಸಿ ಜೊತೆಗೆ 5-10 ಗ್ರಾಂನಷ್ಟು ಸೋಪಿನ ಪುಡಿಯನ್ನು ಅದಕ್ಕೆ ಬೆರೆಸಿ ಎಲೆ ತಿನ್ನುವಂಥ ಹುಳು, ಮಿಡತೆ ಹಾಗೆ ಬೇರೆ ಕೀಟಪೀಡೆಗಳ ನಿರ್ವಹಣೆಗಾಗಿ ನಾವು ಸಿಂಪರಣೆ ಮಾಡ್ಕೋಬಹುದು. ಇನ್ನು ಬೇವಿನ ಎಣ್ಣೆಯ ದ್ರಾವಣವನ್ನು ಕೂಡ ನಾವು ಮಾಡಿಕೊಂಡು ಬಳಸ್ಕೋಬಹುದು. 1 ಲೀಟರ್ ನೀರಿಗೆ ಶಿಫಾರಸಿನಂತೆ 10 ಮಿಲಿಲೀಟರ್ನಿಂದ 30 ಮಿಲಿಲೀಟರ್ನಷ್ಟು ಬೇವಿನ ಎಣ್ಣೆ, ಹಾಗೆಯೇ 1 ಗ್ರಾಂನಷ್ಟು ಸೋಪಿನ ಪುಡಿ ಅಥವಾ 1 ಮಿಲಿಲೀಟರ್ನಷ್ಟು ಟೀಪಾಲನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಆನಂತರ ಎಣ್ಣೆ ತೇಲದಂತೆ ತಕ್ಷಣ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ನಿಧನ ಸುದ್ದಿ. ಮರಂದೋಡ ಗ್ರಾಮತ್ರ ಉಮ್ಮಣಕುಟ್ಟ ಅಯ್ಯಪ್ಪ ಮೋಟ ಎಂದು ಮರಣಪಟ್ಟಿತು. 76 ವಯತ್ರ ಉಮ್ಮಣಕುಟ್ಟ ಅಯ್ಯಪ್ಪ ಮೋಟ ಅಂಗಡ ಅಕ್ಕರಿ ಕಾರ್ಯ ನಾಳೆ 1 ಗಂಟೆರ ಮೀದ ನಡಪ. ಮದಿನಾಡು ಗ್ರಾಮದ ದಿವಂಗತ ಬಾಬು ಅವರ ಪತ್ನಿ ಭಾಗೀರಥಿ ಇಂದು ನಿಧನರಾದರು. 86 ವರ್ಷ ಪ್ರಾಯದ ಭಾಗೀರಥಿಯವರ ಅಂತ್ಯಕ್ರಿಯೆ ನಾಳೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ ಪ್ರಾಯೋಜಕರು ಎರಿಕೇರಿ ಪ್ರಸನ್ನ, ಮಾಲೀಕರು ಏರ್ಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವುಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಒಕ್ಕಲಿಗರ ಸಂಘ ಹಂಗೆ ಕೊಡಗು ಗೌಡ ಸಮಾಜಗಳ ಕೂಡುಕೂಟಲಿ ಇದೇ ತಾರೀಕು 27ಕ್ಕೆ ಬೆಳಿಗ್ಗೆ 10:30 ಮಡಿಕೇರಿಪೇಟೆನ ಕೊಡಗು ಗೌಡ ಸಮಾಜಲಿ ನಾಡಪ್ರಭು ಆದರ್ಶ ಆಡಳಿತಗಾರ ಕೆಂಪೇಗೌಡರ ಜಯಂತಿ ಜಂಬರ ಏರ್ಪಾಡಾಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇದೇ ತಾರೀಕು 26ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನುಬಾಹಿರ ಸಾಗಾಟ ವಿರೋಧಿ ದಿನಾಚರಣೆ ಏರ್ಪಾಡಾಟು. ಮಡಿಕೇರಿ ತಾಲೂಕಿನ ಸಂಪಾಜೆ ಹೋಬಳಿಗೆ ಸೇರುವ ಚೆಂಬು, ಪೆರಾಜೆ, ಹಂಗೆ ಸಂಪಾಜೆ ಗ್ರಾಮಗಳಿಗೆ ಸಂಬಂಧಪಟ್ಟ ಪೌತಿ ವಾರಸುದಾರಿಕೆ ಖಾತೆ ಆಂದೋಲನ ಇದೇ ತಾರೀಕು 27ಕ್ಕೆ ಬೆಳಿಗ್ಗೆ 11 ಗಂಟೆಗೆ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಸಂಪಾಜೆ ನಾಡ ಕಚೇರಿಯಲ್ಲಿ ನಡೆದಿದೆ. ಚೆಂಬು, ಪೆರಾಜೆ, ಸಂಪಾಜನ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದ ಪ್ರಯೋಜನ ಪಡ್ಕೊಳ್ಳಕ್ಕಂತ ಕಂದಾಯ ಪರಿವೀಕ್ಷಕರು ತಿಳಿಸೋಣ. ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆಯ ಕಡೆಯಿಂದ ಭವಿಷ್ಯ ನಿಧಿ ನಿಮ್ಮ ಹತ್ತಿರ ಜಿಲ್ಲಾ ವ್ಯಾಪ್ತಿಯ ಮಾಹಿತಿ ಕಾರ್ಯಕ್ರಮ ಇದೇ ತಾರೀಕು 27ಕ್ಕೆ ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದಿದೆ. ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಪ್ರಭಾರ ಆಡಳಿತ ವೈದ್ಯಾಧಿಕಾರಿಯಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ಹೇಮಪ್ರಿಯಾ ಅವರನ್ನು ನೇಮಕ ಮಾಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗೆ ಆದೇಶ ಹೊರಡಿಸೋಣ. ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಆಲೂರು ವೃತ್ತಕ್ಕೆ ಸಂಬಂಧಪಟ್ಟಂಗೆ ಪೌತಿ ಖಾತೆ ಆಂದೋಲನ ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯತ್ ಸಭಾಮಾಡಲಿ ನಾಡದ ತಾರೀಕು 26ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ನಡೆದಿದೆ. ಆಲೂರು, ಮಾಲಂಬಿ, ಹಿತ್ಲುಗದ್ದೆ, ಮೆಣಸ, ಮೈಲತ್ತಪುರ, ಚಿಕ್ಕ ಕಣಗಾಲು, ದೊಡ್ಡ ಕಣಗಾಲು, ಅಂಕನಹಳ್ಳಿ, ನಾಗಾವಾರ, ಸೀಗೆಮರೂರು, ಬಡಬನಹಳ್ಳಿ, ಗಂಗಾವಾರ ಸೇರಿದಂಗೆ ಸುತ್ತಮುತ್ತದ ಗ್ರಾಮಸ್ಥರು ಇದರ ಪ್ರಯೋಜನ ಪಡ್ಕೊಳಕ್ಕೆ. ಕುಶಾಲನಗರ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಕಾವೇರಿ ಮತ್ತು ಇಂಡಸ್ಟ್ರಿಯಲ್ ಪೀಡರ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮುಟ ಕೂಡ್ಲೂರು, ಕೂಡುಮಂಗಳೂರು, ಕೂಡಿಗೆ, ಸುಂದರನಗರ, ಚಿಕ್ಕತೂರು, ದೊಡ್ಡತೂರು, ಹಳೆ ಕೂಡಿಗೆ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರಿದಲೆತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸೋ. ಗ್ರಾಹಕರ ವ್ಯಾಜ್ಯಗಳ ಆದಷ್ಟು ಬೇಗ ತೀರ್ಮಾನ ಮಾಡುವ ನಿಟ್ಟಲ್ಲಿ ಬರುವ ತಿಂಗಳ ಜುಲೈ 8ಕ್ಕೆ ಲೋಕ್ ಅದಾಲತ್ ನಡೆದಿತ್ತ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಹಾಯಕ ಆಡಳಿತ ಅಧಿಕಾರಿಗಳ ತಿಳಿಸೋ. ಹಿರಿಯ ನಾಗರಿಕರ ವೇದಿಕೆ ಲಯನ್ ಸಂಸ್ಥೆನ ಕೂಡುಕೂಟಲಿ ಹಿರಿಯ ನಾಗರಿಕರು, ಸದಸ್ಯರು ಮತ್ತು ಸಾರ್ವಜನಿಕರಿಗೆ ಇದೇ ತಾರೀಕು 30ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ ಮಡಿಕೇರಿ ಲಯನ್ಸ್ ಸಭಾಮಾಡಲಿ ಕೇಮಿ, ಮೂಗು, ದೊಂಡೆನ, ಪುಕ್ಸಟ್ಟೆ ತಪಾಸಣಾ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳಕ್ಕಂತ ವೇದಿಕೆಯ ಅಧ್ಯಕ್ಷ ತಿಮ್ಮಯ್ಯವು ತಿಳಿಸೋ. ಮಡಿಕೇರಿ ತಾಲೂಕಿನ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಕ್ಕೆ 2024-25 ಸಾಲಿಗೆ 6ನೇ ಕ್ಲಾಸಿಗೆ ಸೇರಿಕೆ ಜಿಲ್ಲೆಯ ಸರ್ಕಾರಿ ಹಂಗೆ ಮಾನ್ಯತೆ ಪಡೆದ ಸ್ಕೂಲ್ಗಳಲ್ಲಿ 5ನೇ ಕ್ಲಾಸಲ್ಲಿ ಓದ್ತಿರುವ ಮಕ್ಕಳಿಂದ ಅರ್ಜಿ ಕರೆದಳು. ಆನ್ಲೈನ್ಲಿ ಅರ್ಜಿ ಹಾಕಿಕೆ 8 ಆಗಸ್ಟ್ ಆಖೀರ್ ದಿನಾತ ವಿದ್ಯಾಲಯದ ಪ್ರಿನ್ಸಿಪಾಲವು ತಿಳಿಸೋ. ಮಡಿಕೇರಿ ವಕೀಲರ ಸಂಘದ ಹೊಸ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂಎ ನಿರಂಜನ್, ಉಪಾಧ್ಯಕ್ಷರಾಗಿ ಎಂಜಿ ನಾಗರಾಜವು ನೇಮಕ ಆಗಳು. ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜವು ಇದೇ ತಾರೀಕು 27ಕ್ಕೆ ಜಿಲ್ಲೆಗೆ ಬಂದವೆ. ಮಾನ್ಯ ಮಂತ್ರಿಗ ಅಂದು ಬೆಳಿಗ್ಗೆ 8:30 ಅವ್ವ ಕಾವೇರಿ ಹುಟ್ಟಿದ ಜಾಗ ಭಾಗಮಂಡಲದ ತಲಕಾವೇರಿಗೆ ಹೋಗಿ ನೋಡಿವೆ. ಅಲ್ಲಿಂದ 10:30 ಮಡಿಕೇರಿ ಕೊಡಗು ಗೌಡ ಸಮಾಜದಲ್ಲಿ ನಡೆಯುವ ನಾಡಪ್ರಭು ಕೆಂಪೇಗೌಡರ ಜಯಂತಿ ಜಂಬರಲ್ಲಿ ಭಾಗವಹಿಸಿವೆ. ಅಲ್ಲಿಂದ 11:30 ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಮಾಡಲಿ ನಡೆಯುವ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿವೆ. ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾರ್ಯಜಲಿ ಇದೇ ತಾರೀಕು 27ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಭಾರತೀಯ ವಾಯುಸೇನೆಯ ವೃತ್ತಿ ಮಾರ್ಗದರ್ಶನದ ಕುರಿತು ಅಭಿಯಾನ ಏರ್ಪಾಡಾಟು. ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕಪುರಲ್ಲಿ ಇದೇ ತಾರೀಕು 30ಕ್ಕೆ ಬೆಳಿಗ್ಗೆ 11:30 ಅಂಚೆ ಅದರ ಸಭೆ ನಡೆದಿತ್ತ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸಿಳು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆನ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇದೇ ತಾರೀಕು 27ರೊಳಗೆ ಪಡಿತರ ಸಾಮಾನುಗಳ ತಗೊಳ್ಳೋಕುತ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿಳು. ಮಡಿಕೇರಿ ಕೃಷಿ ಇಲಾಖೆಯಲ್ಲಿ ಶೇಕಡ 50 ಸಹಾಯಧನದಡಿಲಿ ಈ ಸಲ ರೈತರಿಗೆ ಬಿತ್ತನೆ ಮಾಡಿಕೆ ತನು ತುಂಗಾ ಆರ್ಎನ್ಆರ್ ಇಂಟಾನ್ ಬೀಜ ಭತ್ತಗಳ ಕೊಟ್ಟವೆ. ರೈತರು ತಮ್ಮ ಆಧಾರ್ ಕಾರ್ಡ್ನ ತೋರಿಸಿ ಬೀಜ ಭತ್ತಗಳ ತಗೊಳ್ಳೋಕುತ ಇಲಾಖೆನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಳು. ಮಡಿಕೇರಿ ಸೇರಿದಂಗೆ ಜಿಲ್ಲೆನ ಸುಮಾರು ಕಡೆಗಳಲ್ಲಿ ಮುಂಗಾರು ಮಳೆ ಹಂಗೆ ಹಂಗ ಚುರುಕಾದಂಗೆ ಕಾಣ್ತಾ ಉಂಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ, ಮಾಲೀಕರು ಎಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವುಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಈಗ ಕೆಲವು ಜಾಹೀರಾತುಗಳು. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವ್ ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್ ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಕೂಲ್ ಕೂಲ್ ಆಫರ್, ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಜಾಹೀರಾತುಗಳು ಪ್ರಸಾರವಾದವು. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಕಾಳಿಮಡ ಮಮತಾಜಿನ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಲ್ ಭಾರತೀಯ ವಾಯುಸೇನೆಲ ವೃತ್ತಿ ಮಾರ್ಗದರ್ಶನ ಅಭಿಯಾನತರ ಪ್ರದರ್ಶನತನ ಇದೇ ನಾಳಂಕೆ 27 ಪಲಾಕ 10 ಏರ್ಪಾಡು ಮಾಡಿಂಡಿತು. ಭಾರತೀಯ ವಾಯುಸೇನರ ಮೇದ ಯುವ ಜನಾಂಗಕ್ಕ ಅರಿವು ಮಾಹಿತಿ ಉದ್ಯೋಗ ಅವಕಾಶತರ ವಿವರಣೆನ ಕೊಡುಪ ಪಿಂಜ ವಾಯುಸೇನೆಕ್ಕ ಕೂಡುವಕ್ಕ ಪುರುಡು ಕೊಡುಪದ ಈ ಅಭಿಯಾನತರ ಉದ್ದೇಶ ಆಯಿತುಂಡು ಅರಂಜಿತ್. ವಾಯುಸೇನಾ ಇಲಾಖೆರ ಬೋರೆ ಬೋರೆ ಯುದ್ಧ ವಿಮಾನ ಸಾಗಾಣಿಕಾ ವಾಹನ ಪಿನ್ನ ಹೆಲಿಕಾಪ್ಟರ್ ಮಾದರಿ ಈ ಪ್ರದರ್ಶನತ್ಲ ಇಪ್ಪ. ಜಿಲ್ಲೆಯಲ್ಲಿ ಇಕ್ಕಾಕಣಕ್ಕೆ 46 ಡೆಂಗ್ಯೂ ಪ್ರಕರಣ ಆನ ವರದಿಯಾಯಿತು. ಆರೋಗ್ಯ ಇಲಾಖೆ ಡೆಂಗ್ಯೂ ಪನಿನ ತಡಪಕ್ಕ ಕ್ರಮ ಅಡ್ತಂಡ್ಯದಲ್ಲತೆ ಸಾರ್ವಜನಿಕಂಕ ಜಾಗೃತಿ ಕೊಡುವ ಕೆಲಸ ಮಾಡಿಯನುಂಡು. ಇದೊರು ಪರಡುವ ಕಾಯಿಲೆ ಆನನುಂಡು. ಮನರ ಸುತ್ತಮುತ್ತ ಆಪಚ್ಚಕ ನೀರಣಿಕ ತನಕ್ಕೆ ಮನಾರ ಮಾಡಿ ಬೆಚ್ಚವೋ ಪೋಲು ನೇರತ್ತು ಸೊಳ್ಳೆ ಕಡಿಕತನಕ್ಕೆ ಎಚ್ಚರ ಎಡ್ತವಂಡು. ಈ ಕಾಯಿಲರ ಲಕ್ಷಣ ಕಂಡಲಿ ಕಾಯಿಲೆಕಾರ ಪಕ್ಕತರ ಆಸ್ಪತ್ರೆಗೆ ಪೋಯ್ತು ಮದ್ದು ಎಡ್ತವಣ್ಣು ಎಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಪಿಂಜ ಆರೋಗ್ಯ ಶಿಬಿರ ಮಾಡಿತ್ತು. ಡೆಂಗ್ಯೂ ಪನಿ ಉಳ್ಳ ಜಾಗತ್ತು ಆರೋಗ್ಯ ತಪಾಸಣೆ ಮಾಡುವ ಎಂದು ಇವು ಅರಿಚಿಟ್ಟಿತು. ಅಂಚೆ ಅದಾಲತ್ರ ಸಭೆ ಇದೇ ತಿಂಗನುಪ್ಪದಂಗ ಪಲಾಕ 12:00 ಕೊಡಗು ಅಂಚೆ ವಿಭಾಗತರ ವಿಭಾಗೀಯ ಕಚೇರಿಯಲ್ಲಿ ನಡಪ. ಸಭೆಯಲ್ಲಿ ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲ ತರತರ ದೂರು ಅರ್ಜಿ ನಡುತ್ತವ. ದೂರನ ಒಪ್ಪಚಿಡುವಕ ಈ ತಿಂಗಳ 28 ಆಕಿರಿ ನಾಳಂದು ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕಂಗ ಅರಿಚಿಟ್ಟಿತ್ತು. ಆಹಾರ ನಾಗರಿಕ ಸರಬರಾಜು ಪಿನ್ನ ಗ್ರಾಹಕ ವ್ಯವಹಾರತರ ಇಲಾಖೆಯ ಮಾಹಿತಿ ಪೋಲೆ ಈ ತಿಂಗತರ ಪಡಿತರ ವಸ್ತುನ ನ್ಯಾಯಬೆಲೆ ಅಂಗಡಿಲು ಇದೇ 27ನೇ ನಾಳಂಕೆರೊಳಲೊಡ್ತವಲೊಂದು ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಜಂಟಿ ನಿರ್ದೇಶಕ ಕುಮುದಾ ಶರತ್ ಅವು ಅರಿಚಿಟ್ಟಿತು. ಕುಶಾಲ್ನಗರ 220 11 ಕೆವಿ ವಿದ್ಯುತ್ ಉಪಕೇಂದ್ರ ತುಂಜ ಪೊರಪಾಯುವ F2 ಕಾವೇರಿ ಪಿನ್ನ ಇಂಡಸ್ಟ್ರಿಯಲ್ ಏರಿಯಾ ಫೀಡರ್ಲು ತುರ್ತಾಯ್ತು ಪಣಿ ಉಳ್ಳಾನುಂಡು ನಾಳೆ ಪೊಲಾಕ 10 ಗಂಟೆ ಲಿಂಜ ವೈಪತ್ತು 4 ಗಂಟೆಗೆ ತನ ಕರೆಂಟ್ ಕೊಡುಪನ ನಿಪ್ಪಚುಡುವ ಇಂಡ ಮಾರಿಪತ್ತು ಕೂಡ್ಲೂರು ಕೂಡುಮಂಗಳೂರು ಕೂಡಿಗೆ ಸುಂದರನಗರ ಚಿಕ್ಕತೂರು ದೊಡ್ಡತೂರು ಹಳೆ ಕೂಡಿಗೆ ಕೂಡು ನನಕೆ ಸುತ್ತಮುತ್ತ ವ್ಯಾಪ್ತಿಲು ಕರೆಂಟ್ ಇಪ್ಪುಲೆ. ಸಾರ್ವಜನಿಕಂಗ ಸಾಕರ ತರನೊಂದು ಸಿಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನಿತಾ ಬಾಯಿ ಕಟ್ಟಂಡಿತು.